ಪುದಿಯ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಅಣ್ಣುಚಿ, ಕೆಳದಿ ಶಿವಪ್ಪ ನಾಯಕ ಕೃಷಿ ಪಿಂಜ ತೋಟಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯ ಶಿವಮೊಗ್ಗ, ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆ, ಪಿಂಜ ಕರ್ನಾಟಕ ಜೀವ ವೈವಿಧ್ಯ ಮಂಡಳಿರ ಕೂಟಾದ ನೆಲು ಪೊನ್ನಂಪೇಟೆ ಅರಣ್ಯ ಕಾಲೇಜಿಲು ನಿನ್ನಂದು ಕೊಡಗರ ಕಾಡು ಪಣ್ಣುರ ರಕ್ಷಣೆ ರೀದ ನಡೆದ ಕಾರ್ಯಾಗಾರತ್ತು ಕೂಡಿಯಾಡಿಚು ತಕ್ಪರ್ನತು. ಕೊಡಗು ಜಿಲ್ಲೆಲು ಅರಣ್ಯ ಕಾಲೇಜು ನಲ್ಲ ತರತ್ ಕಾರ್ಯನೀಸಿನುಂಡು. ಮಿಂಜಕ್ ಜಿಲ್ಲೆಲು ಕಾಡು ಪಣ್ಣು ಕೂಡುನನಿಕೆ ಪಲ ತರತ್ರ ಗಿಡ ಕೊಡಗರ ತೇನು ಕೂಡುನನಿಕೆ ಪ್ರಕೃತಿಲ ಕುಟ್ಟುವಂತ ಎಲ್ಲಾ ವಸ್ತುನ ಕಾತು ಬೆಪ್ಪಂತ ಕೆಲಸ ಚುರುಕಾಂಡು ಎಂದು ಅಭಿಪ್ರಾಯ ಪರಂದತ್. ಗಿಡ ಮರತ್ನ ರಕ್ಷಣೆ ಮಾಡಿತು ದಾಖಲೆ ಆಂಡು ಕೊಡಗು ಜಿಲ್ಲೆಲುಳ್ಳ ಪಾರಂಪರಿಕ ವೈದ್ಯಗಳ ಒಕ್ಕಚ ಕೂಟಿತು ಸಸ್ಯವನ ಮಾಡಿತು ಪೋತೋಕ್ ಕಾಲೇಜಿನ ಮಕ್ಕ ಗ್ರಾಮ ಪಂಚಾಯಿತಿ ಮಟ್ಟತ್ರ ಜೀವ ವೈವಿಧ್ಯ ಸಮಿತಿನ ಮಿಂಜಕ್ ಅಳವಡು ಚುಡುವಂಡು ಅನ್ನುಚಿ. ದುಂಡಳ್ಳಿ ಗ್ರಾಮತ್ರ ಸರ್ಕಾರಿ ಮಿಡ್ಲ್ ಸ್ಕೂಲು ಪರಂಬಲು ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಸಭೆ ನಿನಾಂದು ನಡೆದತ್ತು. ಅಪರ ಜಿಲ್ಲಾಧಿಕಾರಿ ನಂಜುಂಡೇಗೌಡ ಇಂಗ್ಳ ಕೊರೋ ಕಾರಿಕೆಲು ರೈತಂಗಡ ಸಮಸ್ಯೆ ಅರಂಜಿತು ರೈತಂಕ ಅಲ್ಲಿಯೇ ಸಮಸ್ಯೆಗೆ ಪರಿಹಾರ ಕೊಡ್ತತ್ತು. ಅನ್ನನೆ ಮತದಾರಂಗಡ ಗುರುತರ ಚೀಟಿಗೆ ಆಧಾರ್ ಕಾರ್ಡ್ ಕೂಟುವಂಡ ಮೀದ ಮಾಹಿತಿನೂ ಕೊಡ್ತತ್ತು. ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯಡಿಲು ಇಕೆವೈಸಿ ಮಾಡಿಡತೆ ಉಳ್ಳೆಂಗ ಆಗಸ್ಟ್ 31 ಒಳಲು ಇಕೆವೈಸಿ ಮಾಡಿಯುವುದು ಕಡ್ಡಾಯ ಆಯಿತುಂಡು. ಅವರ ಮಾಹಿತಿನ ರೈತಂಗ ತಂಗಡ ಪಕ್ಕತ್ರ ರೈತ ಸಂಪರ್ಕ ಕೇಂದ್ರ ಇಲ್ಲೆಂಗಿ ನಾಗರಿಕ ಸೇವಾ ಕೇಂದ್ರತ್ನ ಸಂಪರ್ಕ ಮಾಡಲು ಒಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಗಳನ್ನು ಶಬಾನಾ ಎಂ ಶೇಖ್ ಅರಿಚಿಟಿತು. ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮತ್ರ ಆದನೆಲು ಪರಿಶಿಷ್ಟ ಜಾತಿರ ಮಾದಿಗ ಪಿಂಜ ಸಂಬಂಧಪಟ್ಟ ಸಮುದಾಯತ್ರ ಅಭ್ಯರ್ಥಿಯಕ್ಕೆ ಚೆರಿಯ ವಾಹನ ಪಿಂಜ ಬಲ್ಯ ವಾಹನ ಓಟುವ ತರಬೇತಿಗೆ ಅರ್ಜಿ ಹಾಕಿತು. ಇರಾದೆ ಉಳ್ಳ ಸಮುದಾಯತ್ರ ಅಭ್ಯರ್ಥಿಯ ಜಿಲ್ಲಾ ಕಚೇರಿಯಿಂದ ಅರ್ಜಿ ಪಡೆದಂಡು ಒತ್ತ ದಾಖಲೆಯೊಡೆ ದುಂಬುಚಿಟ್ಟಿತು. ರೇಸ್ ಕೋರ್ಸ್ಗಳುಳ್ಳ ಕಚೇರಿಗೆ ಒಪ್ಪುಚುಡುವಂದು ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮತ್ರ ಜಿಲ್ಲಾ ವ್ಯವಸ್ಥಾಪಕಂಗ ಕಟ್ಟಂಡಿತು. ಕಕ್ಕಬೆರ ಪಾಡಿ ಶ್ರೀ ಇಗ್ಗುತ್ತಪ್ಪ ತಿರಿಕೆಲು ಕಾಲೋದಿರನಿಕೆ ಈ ಕುರಿಯು ಆದ್ಯ ನಮ್ಮೆ ಸಿಂಹ ಮಾಸ ಆರಾಧನೆ ಇದೇ 27 ನಡಪ ಅಂದು ತುಲಾಭಾರ ಸೇವೆ ಮಹಾಪೂಜೆ ಕೂಡು ನನಿಕೆ ಬೋರೆ ಬೋರೆ ಪೂಜೆ ನಡಪ ಅಂದು ಪ್ರಕಟಣೆ ಅರಿಚಿಟಿತು. ವಿಶ್ವ ಯುವ ಕೌಶಲ್ಯ ದಿನಾಚರಣೆರ ಮಾರಿಪತ್ತು ಕೈಂಜ ಜುಲೈ 1 ಪತ್ತಾಂಗೆತ್ತನೆ ನಡೆದ ರಾಜ್ಯ ಮಟ್ಟದ ಪ್ರಬಂಧ ಪೈಪೋಟಿಲು ಜಿಲ್ಲಾ ಮಟ್ಟದ ಪೊನ್ನಂಪೇಟೆರ ಅರಣ್ಯ ಕಾಲೇಜರ ಡಿಆರ್ ಮೋನಿಶಾ ಅವು ಗದ್ದಿತು. ಈ ಅಂಗಕ್ಕೆ ಜಿಲ್ಲಾಧಿಕಾರಿ ರೇಂಗಡ ಕೂಡ ಓರ್ ದಿನ ಕಾರ್ಯಕ್ರಮ ನಾಳೆ ಪೊಲಕ 10 ಜಿಲ್ಲಾಧಿಕಾರಿಯ ಕಚೇರಿಯಲ್ಲಿ ನಡಪ ಅಂದು ಕೌಶಲ್ಯ ಅಭಿವೃದ್ಧಿ ಅಧಿಕಾರಿ ಉಮಾ ಅರಿಚಿಟಿತು. ಇಕ್ಕಾಕಣಿಕ ದಾಖಲೆ ಇಲ್ಲತ್ತುಳ್ಳ ಸ್ಕೂಲ್ ಕಾಲೇಜಿನ ದಾಖಲೆಯನ್ನು ಸರಿಪಡಿಸುವನಿಗೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಸೂಚನೆ ಕೊಡುತ್ತಿತು. ಮಡಿಕೇರಿಯ ತಾಂಡ ಕಚೇರಿಯ ಸಭಾಬಾಡಲು ಜಿಲ್ಲೆಯ ಪದವಿ ಪೂರ್ವ ಕಾಲೇಜಿನ ಪ್ರಿನ್ಸಿಪಾಲ್ ಕೂಡ ಮತದಾರಂಗದ ಚೀಟಿಗೆ ಆಧಾರ್ ನಂಬರ್ ಕೂಟೋಗ ಸಂಬಂಧಪಟ್ಟ ಸಭೆಯಲ್ಲಿ ತಕ್ಪರ್ಂದತ್ತು. ಜಿಲ್ಲೆಯಲ್ಲಿ ಇನ್ನೂ ಸುಮಾರು ಸ್ಕೂಲ್ ಕಾಲೇಜಿಗೆ ಆರ್ಟಿಸಿ 9/11 ಈ ಸ್ವತ್ತು ಇಲ್ಲತ ಮಾಹಿತಿ ಉಂಡು ದಾಖಲಿನ ಸರ್ಕಾರಿ ಸಂಸ್ಥೆಯ ಪೆದಕ ಮಾಡಿಯೋಂಡು ಅಣುಚಿ. ವೋಟರ್ ಐಡಿ ಇಲ್ಲತೆಂಗ ಆನ್ಲೈನ್ ಇಲ್ಲೆಂಗಿ ಮ್ಯಾನ್ಯುಯಲ್ ಮೂಲಕ ನೋಂದಣಿ ಮಾಡಿಯೋಂಡು 18 ಆನೆಯಂಗ ಎಲ್ಲರೂ ವೋಟರ್ ಐಡಿ ಮಾಡಿಯೋಳಿ ಕೂಟಗ ಆಧಾರ್ ಲಿಂಕ್ ಮಾಡಿಯೋಕೆ ಅವರ ಮೇನತಿಡಿಯಿಂದ ಅವು ಅಣುಚಿ. ಪೊಂಗಡ ಮಕ್ಕಳ ಅಭಿವೃದ್ಧಿ ಇಲಾಖೆ ತಾಲೂಕು ಬಾಲಭವನ ಸಮಿತಿ ಶಿಶು ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಮತ್ತೊಂದು 23 ಪೊಲಾಕ 11 ನಾಪೋಕ್ಲು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಸ್ವಾತಂತ್ರ್ಯ ದಿನಾಚರಣೆ ಮಾರಿಪತ್ತು ದೇಶಭಕ್ತಿ ಇತ್ತೆ ಪಾಡುವ ಪೈಪೋಟಿ ಏರ್ಪಾಡು ಮಾಡಿತು. ಮಡಿಕೇರಿ ತಾಲೂಕರ ಗ್ರಾಮೀಣ ಪ್ರದೇಶದ ಎಲ್ಲಾ ಮಕ್ಕ ಕೂಡಿ ಆಡೋಣ ಎಂದು ಮಡಿಕೇರಿ ತಾಲೂಕು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಕಟ್ಟಂಡಿತು. ಸೋಮರಪೇಟೆ ತಾಲೂಕು ವ್ಯಾಪ್ತಿರ ಪರಿಶಿಷ್ಟ ಪಂಗಡ ಜನಾಂಗಕ್ಕೂ ಕೂಡಿನ ತೇನು ಕುರುಬ ಎರವ ಸೋಲಿಗ ಕುಡಿಯ ಪಿಂಜ ಕಾಡು ಕುರುಬ ಜನಾಂಗತ್ರೈಂಕ 6 ದಿನಕ್ಕೊಮ್ಮ ಪೌಷ್ಟಿಕ ಆಹಾರ ಕೊಡ್ತನುಂಡು. ಇಲ್ಲಿಗೆ ಬೈಟೆತ್ರ ಸುದ್ದಿ ಸಮಾಚಾರ ತಂದತ್ತು. ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಆಶೀರ್ವಾದ್ ಫರ್ನಿಚರ್, ಅಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ಕಾಲ್ 0827223018. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ: ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕಾನೂನು ಸೇವಾ ಪ್ರಾಧಿಕಾರ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಸೇರಿದಂಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಕೂಡುಕೂಟಲ್ಲಿ ನಾಳೆ ಬೆಳಿಗ್ಗೆ 10 ತಿತಿಮತಿ ಸರ್ಕಾರಿ ಮಾದರಿ ಪ್ರಾಥಮಿಕ ಹೈಸ್ಕೂಲ್ಲಿ ವಿಶ್ವ ಬುಡಕಟ್ಟು ದಿನಾಚರಣೆ ಕಾರ್ಯಕ್ರಮ ಏರ್ಪಾಡಾಟು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಂಗಿ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಇವರ ಕೂಡುಕೂಟಲಿ ಮಡಿಕೇರಿಪೇಟೆನ ಕಾವೇರಿ ಕಲಾಕ್ಷೇತ್ರದಲ್ಲಿ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ 107 ಹುಟ್ಟಿದ ಹಬ್ಬ ಕಾರ್ಯಕ್ರಮ ನಡೆದು ಕಾರ್ಯಕ್ರಮನ ಶಾಸಕ ಮಂಡೇಪಂಡ ಪಿ ಅಪ್ಪಚ್ಚುರಂಜನ ಉದ್ಘಾಟನೆ ಮಾಡಿದವು. ಅಲ್ಲಿನ ಶಾಸಕರು ಮಾತಾಡಿ, ಅರಸು ಮುಖ್ಯಮಂತ್ರಿಯಾಗಿ ಹಿಂದುಳಿದ ವರ್ಗ ಹಂಗೆ ಸಣ್ಣ ಸಣ್ಣ ಸಮಾಜಗಳ ಗುರುತು ಮಾಡಿ ಮ್ಯಾಲೆ ತಕೊಂಡು ಬಾಕೆ ತುಂಬಾ ಕಷ್ಟಪಟ್ಟಳೋ. ಉಳುವವನೇ ಭೂಮಿಯ ಒಡೆಯ, ಇಸ್ಕೂಲ್ ಕಾಲೇಜುಗಳ ವಿದ್ಯಾರ್ಥಿ ನಿಲಯಗಳ ಶುರು ಮಾಡ್ದೋ, ಜೀತ ಪದ್ಧತಿ ನಿರ್ಮೂಲನೆ ಹಿಂಗೆ ಸುಮಾರು ಕಾರ್ಯಕ್ರಮಗಳ ಜಾರಿಗೆ ತಂದಳೋ. ಗರೀಬರ ದುನಿಯಾಗಿ ಹಿಂದುಳಿದ ವರ್ಗದವರ ಕಣ್ಮಣಿಯಾಗಿ ಕೆಲಸ ಮಾಡಿ ಗರೀಬರಿಗೆ ತುಂಬಾ ಹತ್ತಿರ ಆಗಿದ್ದೋತ ಹೇಳ್ದೋ. ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕದ ಅಧ್ಯಕ್ಷ ಎಂಪಿ ಕೇಶವ ಕಾಮತವು ಮಾತಾಡಿ, ಹಿಂದುಳಿದ ವರ್ಗಗಳ ಹರಿಕಾರ ಡಿ ದೇವರಾಜ ಅರಸವು ಕರ್ನಾಟಕ ರಾಜ್ಯನ ಪ್ರಗತಿನ ಕಡೆಗೆ ತಕೊಂಡು ಬಾಕೆ ತುಂಬಾ ಕಷ್ಟಪಟ್ಟಳೋತ ಹೇಳ್ದೋ. ಇದೇ ಹೊತ್ತಲ್ಲಿ ಅರಸು ಅವರ ಹುಟ್ಟಿದ ಹಬ್ಬದ ಪ್ರಯುಕ್ತ ಕೊಡುವ ಜಿಲ್ಲಾ ಮಟ್ಟದ ಇನಾಮನ ಜಿಲ್ಲೆನ ವಿಕಾಸ ಜನಸೇವಾ ಟ್ರಸ್ಟ್ನ ರಮೇಶ್ ಶೌಕೆ ಕೊಟ್ಟೋ. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗ ಸೇರಿದಂಗೆ ಮುಖ್ಯ ಪಟ್ಟವು ಕೂಡಿಯಾಡಿದ್ದು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಅಕಾಡೆಮಿ ಗೌರವ ಪ್ರಶಸ್ತಿ ಪ್ರದಾನ ಮತ್ತು ದಶವರ್ಷ ಸಂಭ್ರಮದ ಆಕಿರಿ ಜಂಬರ ಇದೇ ತಿಂಗಳ ತಾರೀಕು 29ಕ್ಕೆ ಬೆಳಿಗ್ಗೆ 10:30 ಮಡಿಕೇರಿನ ಕೊಡಗುಗೌಡ ಸಮಾಜದಲ್ಲಿ ಏರ್ಪಾಡಾಟು. ಜಂಬರಲ್ಲಿ ಅಕಾಡೆಮಿನ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಕಜಗದೆ, ಇಂಧನ ಹಂಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಂತ್ರಿ ವಿ ಸುನೀಲ್ ಕುಮಾರ್, ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಮಂತ್ರಿ ಹಂಗೆ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್ ಅವರು ಸೇರಿದಂಗೆ ಮುಖ್ಯ ಪಟ್ಟವು ಕೂಡಿಯಾಡಿವೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ತಾಲೂಕು ಬಾಲಭವನ ಸಮಿತಿ ಶಿಶು ಅಭಿವೃದ್ಧಿ ಯೋಜನೆಯ ಕಡೆಯಿಂದ ನಾಡಿದ ತಾರೀಕು 23ಕ್ಕೆ ಬೆಳಿಗ್ಗೆ 11 ನಾಪೋಕುಲು ಕರ್ನಾಟಕ ಪಬ್ಲಿಕ್ ಇಸ್ಕೂಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ 5-16 ವಯಸ್ಸಿನೊಳಗಿನ ಮಕ್ಕಳಿಗೆ ದೇಶಭಕ್ತಿ ಗೀತೆ ಪೈಪೋಟಿ ಏರ್ಪಾಡಾಟುತ್ತ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗ ತಿಳಿಸಿಡು. ವಿಶ್ವ ಯುವ ಕೌಶಲ್ಯ ದಿನಾಚರಣೆಯ ಪ್ರಯುಕ್ತ ಜಿಲ್ಲಾಧಿಕಾರಿಯವರೊಂದಿಗೆ ಒಂದು ದಿನ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 10:00 ಮಡಿಕೇರಿ ಜಿಲ್ಲಾಧಿಕಾರಿಯವರ ಕಚೇರಿ ನಡೆದೆಯತ್ತ ಕೌಶಲ್ಯಾಭಿವೃದ್ಧಿ ಅಧಿಕಾರಿಗ ತಿಳಿಸಿಡು. ಕರ್ನಾಟಕ ಲೋಕಾಯುಕ್ತಾಧಿಕಾರಿಗ ಇದೇ ತಿಂಗಳ ತಾರೀಕು 26 ಸೋಮವಾರಪೇಟೆ ತಹಸೀಲ್ದಾರ್ ಕಚೇರಿಲಿ, ತಾರೀಕು 29 ವಿರಾಜಪೇಟೆ ತಹಸೀಲ್ದಾರ್ ಕಚೇರಿಲಿ, ಅದೊಂದು ದಿನ ಬೆಳಿಗ್ಗೆ 11 ಮಧ್ಯಾಹ್ನ 1 ಮುಟ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ನಡೆಯಲ್ಲಿ ಪುಕಾರುಗಳ ತಗೊಂಡವೆ. ಸರ್ಕಾರಿ ಕಚೇರಿಗಳಲ್ಲಿ ಕೆಲಸಗಳ ತಡ ಮಾಡುದು, ದುಡ್ಡು ಕೇಳುದು, ಸತಾಯಿಸುವುದು ಹಿಂಗೆಲ್ಲ ತೊಂದರೆ ಕೊಡ್ತಿರುವ ಸರ್ಕಾರಿ ಅಧಿಕಾರಿ ನೌಕರರ ವಿರುದ್ಧ ಸಾರ್ವಜನಿಕರು ಬಂದು ಪುಕಾರ್ ಕೊಡಕ್ಕಂತ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರು ತಿಳಿಸಿಡು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಪಿಎಂ ಕಿಸಾನ್ ಯೋಜನೆಗೆ ಇಕೆವೈಸಿ ಮಾಡಿಸಿಕೆ ಇದೇ ತಿಂಗಳ ತಾರೀಕು 31 ಮುಟ ಕಾಲಾವಕಾಶ ಹುಟ್ಟುತ್ತ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ತಿಳಿಸಿಡು. ಮೈಸೂರಿನ ಚಾಮುಂಡಿ ವಿಹಾರ್ ಒಳಾಂಗಣ ಆಟದ ಮಂಡಳಿ ನಡೆದ ರಾಷ್ಟೀಯ ಮಟ್ಟದ ಕರಾಟೆ ಚಾಂಪಿಯನ್ಶಿಪ್ಲಿ ವಿರಾಜಪೇಟಿನ ಸಂತ ಅನ್ನಮ್ಮ ಹೈಸ್ಕೂಲ್ನ 8 ಕ್ಲಾಸಲ್ಲಿ ಓದುತ್ತಿರುವ ವಿಎಂ ಪ್ರಜ್ವಲ್ ಚಿನ್ನದ ಪದಕನ ಪಡ್ಕೊಂಡು ಸಾಧನೆ ಮಾಡಿತು. ಈ ಸಾಧನೆ ಮಾಡಿರುವ ಪ್ರಜ್ವಲ್ ಪಿಎ ಮಂಜುನಾಥ್ ಅಶ್ವಿನಿ ದಂಪತಿಗಳ ಮಂಗ. ಕಕ್ಕಬ್ಬೆನ ಪಾಡಿಶ್ರೀ ಇಗ್ಗುತ್ತಪ್ಪ ದೇವಸ್ಥಾನದಲ್ಲಿ ವರ್ಷೋಳ್ನಂಗೆ ಈ ಸಲನು ಸುರುನ ಹಬ್ಬ ಸಿಂಹ ಮಾಸ ಆರಾಧನೆ ಇದೇ ತಾರೀಕು 27 ನಡೆದಿದೆ. ಅಂದು ತುಲಾಭಾರ ಸೇವೆ, ಮಹಾಪೂಜೆ ಸೇರಿದಂಗೆ ಬೇರೆ ಬೇರೆ ತರಹದ ಪೂಜೆಗೆ ನಡೆದಂತ ಪ್ರಕಟಣೆ ತಿಳಿಸಿಟ್ಟು. ರಾಷ್ಟೀಯ ಕ್ರೀಡಾ ದಿನಾಚರಣೆಯ ಪ್ರಯುಕ್ತ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಕಡೆಯಿಂದ ಇದೇ ತಾರೀಕು 23 ಮತ್ತು 24 ಎರಡು ದಿನ ಮಡಿಕೇರಿ ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಣಲಿ ತರಾವರಿ ಆಟೋಟ ಪೈಪೋಟಿಗೆ ಏರ್ಪಾಡಾಟುತ್ತ ಇಲಾಖೆಯ ಸಹಾಯಕ ನಿರ್ದೇಶಕರು ತಿಳಿಸಿಡು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ಕೆಳಗರೆ ತಂದು ನಿಧನ ವಾರ್ತೆ. ಮೂರ್ನಾಡು ಗ್ರಾಮ ನಿವಾಸಿ ಕೆಆರ್ ಪ್ರೇಮಲತಾ ಅವರು ಇಂದು ಬೆಳಗ್ಗೆ ಹಾಸನದ ನಿಧನರಾಗಿದ್ದು, ನಿವೃತ್ತ ಶಾಲಾ ಮುಖ್ಯೋಪಾಧ್ಯಾಯಿನಿ 83 ವರ್ಷದ ಕೆಆರ್ ಪ್ರೇಮಲತಾ ಅವರ ಪಾರ್ಥಿವ ಶರೀರವನ್ನು ಹಾಸನದ ವೈದ್ಯಕೀಯ ಕಾಲೇಜಿಗೆ ಹಸ್ತಾಂತರಿಸಲಾಗಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಸೇವಾ ಮಾಹಿತಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಇದೀಗ. ನಮ್ಮ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಇಂದು ತಮ್ಮ ಕನಸನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಾರೆ ಹಾಸನದ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿನಿ ಲಕ್ಷ್ಮೀಶ್ರೀ ಸಿಎಲ್. ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು.